सरकारी कर्मचारी आपके घर भी आते ही होंगे। सभी पशुपालक अपने पशुओं की सही जानकारी दें ताकि सरकार आपके लिए बेहतर योजनाएं बना सके। याद रहे, अक्टूबर 2024 से फरवरी 2025 की 21वीं पशुधन गणना में पोल्ट्री, पालतू पशुओं और आवारा पशुओं की कुल 219 नस्लों का डेटा संग्रह किया जा रहा है। कोई भी पशु छूटने ना पाए। मेरे पशु मेरी जानकारी, होगी समृद्ध संपदा हमारी। पशुपालन और डेयरी विभाग द्वारा देश हित में जारी। ಕೇಳಿ ಬಾಗಲಕೋಟೆ ತೋಟಗಾರಿಕಾ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಮೇಳ 2024 ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಬಾಗಲಕೋಟೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾ ವಿಷ್ಣುವರ್ಧನ್ ಅವರು. ಇವರೊಂದಿಗೆ ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ವತಿಯಲ್ಲಿ ಕೃಷಿ ಮೇಳವನ್ನು ಇದೇ ತಿಂಗಳ 21-23 ಆಯೋಜಿಸಲಾಗಿದೆ. ಈ ತೋಟಗಾರಿಕಾ ಮೇಳದ ವಿಶೇಷತೆ ಏನು ಅನ್ನೋದ್ರ ಕುರಿತು ಮಾಹಿತಿ ನೀಡಲಿಕ್ಕಾಗಿ ನಮ್ಮ ಜೊತೆಗೆ ಇವತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ತಿಮ್ಮಪ್ಪ ಕೊಡ್ರೆ, ಮತ್ತೆ ಎಲ್ಲ ರೈತ ಬಾಂಧವರಿಗೂ ಮತ್ತು ಕೇಳುಗರಿಗೂ ನಮಸ್ಕಾರ. ಡಾಕ್ಟರ್ ವಿಷ್ಣುವರ್ಧನ್ ಅವರೇ, ಈ ಬಗ್ಗೆ ನಮಗೆ ಈ ಬಾರಿ ತೋಟಗಾರಿಕಾ ವಿಶ್ವವಿದ್ಯಾಲಯದ ತೋಟಗಾರಿಕಾ ಮೇಳವನ್ನು ಆಯೋಜಿಸ್ತಾ ಇದ್ದೀರಿ, ಏನು ಈ ಒಂದು ತೋಟಗಾರಿಕಾ ಮೇಳದ ವಿಶೇಷತೆ, ಆ ಬಗ್ಗೆ ಮಾಹಿತಿ ಮಾಡಿಕೊಡಿ. ಖಂಡಿತವಾಗಿಯೂ, ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕಾ ಮೇಳ ಪ್ರತಿ ವರ್ಷ, ಈಗೇನು ವಿಶ್ವವಿದ್ಯಾಲಯ ಪ್ರಾರಂಭ ಆದಮೇಲೆ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಇದು 13ನೇ ತೋಟಗಾರಿಕಾ ಮೇಳ. ಈ ವರ್ಷ ನಾವು ಒಂದು ಆರ್ಥಿಕತೆ ಹಾಗೂ ಪೌಷ್ಟಿಕತೆಗಾಗಿ ತೋಟಗಾರಿಕೆ ಎಂಬ ಒಂದು ಧ್ಯೇಯವಾಕ್ಯದಿಂದ ನಾವು ಈ ಒಂದು ತೋಟಗಾರಿಕೆ ಮೇಳವನ್ನು ಈ ವರ್ಷ ಹಮ್ಮಿಕೊಂಡಿದ್ವಿ. ಈ ವರ್ಷದ ವಿಶೇಷತೆ, ಯಾಕೆಂದ್ರೆ ಪ್ರತಿ ವರ್ಷನೂ ಮಾಡ್ಕೊಂಡು ಬರ್ತಾ ಇದೀವಿ, ಆ ಈ ವರ್ಷದ ಒಂದು ವಿಶೇಷತೆ ಏನು ಅಂದ್ರೆ, ಪ್ರತಿ ವರ್ಷದಂತೆ ನಾವು ಪ್ರಾತ್ಯಕ್ಷಿಕೆಗಳನ್ನ ಈಗ ನಮ್ಮ ವಿಶ್ವವಿದ್ಯಾಲಯಕ್ಕೆ ಪ್ರವೇಶದಲ್ಲೇನೆ ಕೂಡ ನಾವು ನೋಡಬಹುದು. ನಮ್ಮಲ್ಲಿ ಈ ವರ್ಷ ಸುಮಾರು ವರ್ಷಕ್ಕಿಂತನೂ ಜಾಸ್ತಿಯಾಗಿ ಈ ವರ್ಷ ಸುಮಾರು 32 ಹೂವಿನ ಬೆಳೆಗಳಲ್ಲಿ ನಾವು ಪ್ರಾತ್ಯಕ್ಷತೆಯನ್ನ ಇಟ್ಕೊಂಡಿದ್ದೀವಿ. ಅದರಲ್ಲಿ 100 ಹೆಚ್ಚಿನ ತಳಿಗಳಿದ್ದಾವೆ. 32 ಹೂವಿನ ಬೆಳೆಗಳು, ಅದರಲ್ಲಿ 100 ಹೆಚ್ಚಿನ 120 ತಳಿಗಳಷ್ಟು ಹೂವಿನ ಬೆಳೆಗಳನ್ನ ನಾವು ಪ್ರಾತ್ಯಕ್ಷತೆಯನ್ನ ಮಾಡಿದ್ದೀವಿ. ಅದರಲ್ಲಿ ಆ ರೈತರು ಬಂದು ಆ ಒಂದು ತಳಿಗಳನ್ನ ನೋಡಬಹುದು, ಮತ್ತೆ ಆ ಒಂದು ವಿವಿಧ ಬೆಳೆಗಳನ್ನು ಸಹ ನೋಡಬಹುದು. ಅದೇ ರೀತಿ ತೋಟಗಾರಿಕೆ ತರಕಾರಿ ಬೆಳೆಗಳಲ್ಲಿ ನಾವು 31 ತರಕಾರಿ ಬೆಳೆಗಳನ್ನ ನಾವು ಪ್ರಾತ್ಯಕ್ಷತೆ ಮಾಡಿದೀವಿ. ಇದರಲ್ಲಿ ಸುಮಾರು 85 ತಳಿಗಳನ್ನ ನಾವು ಪ್ರಾತ್ಯಕ್ಷತೆಯನ್ನ ಮಾಡಿದೀವಿ. ರೈತ ಬಾಂಧವರು ಅದನ್ನ ಬಂದು ನೋಡ್ಕೋಬಹುದು. ಆಸಕ್ತರು ಯಾವ್ಯಾವ ತಳಿ ಯಾವ ಇಳುವರಿ ಬರುತ್ತದೆ ಅದನ್ನ ಒಂದು ನಿಖರ ಬೇಸಾಯದ ರೀತಿಯಲ್ಲಿ ನಾವು ಅದನ್ನ ಪ್ರಾತ್ಯಕ್ಷತೆಯನ್ನ ಮಾಡಿದೀವಿ. ಅವರು ನೇರವಾಗಿ ಬಂದು ಆ ತಳಿಗಳು ಹೇಗಿದೆ, ಎಷ್ಟು ಇಳುವರಿ ಬರ್ತಾ ಇದೆ, ಇಲ್ಲಿ ಸೂಕ್ತವನ್ನ ಅದಕ್ಕೆಲ್ಲ ಸಂಪೂರ್ಣ ಮಾಹಿತಿಯನ್ನು ಅವರು ಪಡಿಬಹುದು. ಇದೇ ರೀತಿ ಈಗ ಇತ್ತೀಚೆಗೆ ನಮ್ಮಲ್ಲಿ ಏನು ಔಷಧಿ ಮತ್ತು ಸುಗಂಧ ಬೆಳೆಗಳು ಸಾಕಷ್ಟು ಪಾಪ್ಯುಲರ್ ಆಗ್ತಾ ಇರೋದ್ರಿಂದ ಆ ಒಂದು ಬೆಳೆಗೊಂಡು 50 ಹೆಚ್ಚು ಈ ಔಷಧಿ ಮತ್ತು ಸುಗಂಧ ದ್ರವ್ಯ ಸಸ್ಯಗಳು ಆ ಬೆಳೆಗಳನ್ನ ನಾವು ಪರಿಚಯ ಮಾಡ್ತಾ ಇದ್ದೀವಿ. ಪರಿಚಯ ಅಂದ್ರೆ ಅದನ್ನ ಬೆಳೀತಾ ಇದೀವಿ, ಅದನ್ನ ಡೆಮೋನ್ಸ್ಟ್ರೇಷನ್ ಪ್ರಾತ್ಯಕ್ಷಿಕೆಯನ್ನ ತೋರಿಸ್ಕೊಡ್ತಾ ಇದ್ದೀರಿ. ತೋರಿಸ್ಕೊಡ್ತಾ ಇದೀವಿ. ಇದ್ರ ಜೊತೆಗೆ ನಾವು ವಿಶೇಷವಾಗಿ ಡ್ರೈ ಲ್ಯಾಂಡ್ ಹಾರ್ಟಿಕಲ್ಚರ್ ಖುಷ್ಕಿ ತೋಟಗಾರಿಕೆಯನ್ನ ನಾವು ಈ ಸತಿ ಒಣಭೂಮಿ ತೋಟಗಾರಿಕೆ ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದೀವಿ. ಅದರಲ್ಲಿ ಎಲ್ಲಾ ಬೆಳೆಗಳನ್ನ ನಾವು ಆ ಒಂದು ಉತ್ತರ ಕರ್ನಾಟಕದ ಭಾಗಕ್ಕೆ ಸೂಕ್ತವಾದಂತ ತೋಟಗಾರಿಕೆ ಬೆಳೆಗಳನ್ನ ಈಗ ಅಲ್ಲಿ ಪ್ರಾತ್ಯಕ್ಷತೆಯನ್ನ ಮಾಡ್ತಾ ಇದೀವಿ. ಆ ಒಂದು ಖುಷ್ಕಿ ತೋಟಗಾರಿಕೆಗೆ ಯೋಗ್ಯವಾದಂತಹ ಬೆಳೆಗಳು ಮತ್ತೆ ಭವಿಷ್ಯಕ್ಕೆ ಫ್ಯೂಚರಿಸ್ಟಿಕ್ ಹಾರ್ಟಿಕಲ್ಚರ್ ಕ್ರಾಪ್ ಅಂತ ಹೇಳ್ತೀವಿ ಆ ಬೆಳೆಗಳನ್ನು ಸಹ ನಾವು ಈಗ ಅಲ್ಲಿ ಪ್ರಾತ್ಯಕ್ಷತೆಯನ್ನ ಮಾಡಿದೀವಿ ಈ ವರ್ಷದ. ಅದರಲ್ಲೂ ವಿಶೇಷವಾಗಿ ಏನಂದ್ರೆ ಈಗ ಅಲ್ಲಿ ಮುಖ್ಯವಾಗಿ ಪ್ರಮುಖವಾಗಿ ದಾಳಿಂಬೆ ಬೆಳೆ ಮತ್ತೆ ದ್ರಾಕ್ಷಿ ಬೆಳೆ ಹೆಚ್ಚು ವ್ಯವಸಾಯ ಮಾಡ್ತಾ ಇದ್ದಾರೆ. ಅಲ್ಲಿನ ಉತ್ತರ ಕರ್ನಾಟಕ ಅಂತಿದ್ದಂಗೆ ಬಾಗಲಕೋಟೆ, ಬಿಜಾಪುರ ಆ ಸುತ್ತಮುತ್ತ ಬಂದಾಗ ನಮ್ಗೆ ದ್ರಾಕ್ಷಿ ಮತ್ತೆ ದಾಳಿಂಬೆ, ಸೀಬೆ ಇವೆಲ್ಲ ಹಣ್ಣಿನ ಬೆಳೆಗಳಿಗೆ ತುಂಬಾ ಪ್ರಖ್ಯಾತಿ ಆಗಿರ್ತಕ್ಕಂತ ನಮ್ದು ಉತ್ತರ ಕರ್ನಾಟಕ ನೆಲ ಆ ಜಿಲ್ಲೆಗಳು. ಆ ಒಂದು ಕಾರಣದಲ್ಲಿ ಈಗ ಆ ದಾಳಿಂಬೆಯನ್ನ ಬೆಳೀತಾ ಇರ್ತಕ್ಕಂಥ ರೈತರು ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ, ರೋಗಗಳು ಮತ್ತು ಕೀಟಗಳ ಬಾಧೆಗಳನ್ನ ಅನುಭವಿಸ್ತಾ ಇದ್ದಾರೆ. ಆ ಒಂದು ದೃಷ್ಟಿ ಇಟ್ಕೊಂಡು ನಾವು ಅದಕ್ಕೆ ಈಗ ದಾಳಿಂಬೆಯ ಬೆಳೆಯ ಒಂದು ಹಬ್ ಪೊಮೊಗ್ರಾನೇಟ್ ಕ್ರಾಪ್ ಹಬ್ ಅಥವಾ ದಾಳಿಂಬೆ ಬೆಳೆಯ ಸಮುಚ್ಚಯ ಅಥವಾ ದ್ರಾಕ್ಷಿ ಬೆಳೆಯ ಸಮುಚ್ಚಯ ಅಂತೇಳಿ ಏನಂದ್ರೆ ಅಲ್ಲಿ ಎಲ್ಲಾ ವಿಜ್ಞಾನಿಗಳು ಅದ ಒಂದು ಸ್ಟಾಲ್ ಇರುತ್ತೆ ನಮ್ದು, ಆ ಒಂದು ಮಳಿಗೆನಲ್ಲಿ ಎಲ್ಲಾ ಆ ದಾಳಿಂಬೆ ಬೆಳೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಪರಿಕರಗಳು ಆ ಏನು ಖಾಸಗಿ ಕಂಪನಿಗಳ ಅದಕ್ಕೆ ರಿಜಿಸ್ಟರ್ ಮಾಡಿ ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಬೆಳೆಯ ಉತ್ಪಾದನೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಪರಿಕರಗಳು ನಾಟಿ ಮಾಡೋದ್ರಿಂದ ಹಿಡಿದು ಕೊಯ್ಲು ಮಾಡೋವರೆಗೂ ಸೂಕ್ತವಾದಂಥ ಗಿಡಗಳು ಯಾರು ಅದನ್ನು ಸೂಕ್ತವಾದಂಥ ತಳಿಗಳು ಎಲ್ಲಿ ಸಿಗ್ತವೆ, ಗಿಡಗಳು ಎಲ್ಲಿ ಸಿಗ್ತವೆ, ಮತ್ತು ಅದನ್ನು ಯಾವ ರೀತಿ ವ್ಯವಸಾಯ ಮಾಡಬೇಕು, ಅದಕ್ಕೆ ಏನೆಲ್ಲ ಪರಿಕರಗಳು ಬೇಕು ಅವೆಲ್ಲವೂ ಆ ಒಂದು ಮಳಿಗೆನಲ್ಲೇ ಸಿಗೋ ರೀತಿಯಲ್ಲಿ. ಮತ್ತು ಇದಕ್ಕೆ ನಮಗೆ ಸೊಲ್ಲಾಪುರದಲ್ಲಿರ್ತಕ್ಕಂಥ ಏನು ದಾಳಿಂಬೆ ಕೇಂದ್ರೀಯ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ಸಹ ಇಲ್ಲಿ ಬರ್ತಾ ಇದ್ದಾರೆ, ಮತ್ತು ರೈತ ವರ್ಗದವರು ಈಗ ಐ 3 ದಿವಸನೂ ಸಹ ನಾವು ಅಲ್ಲಿನ ಒಂದು 5-6 ಜಿಲ್ಲೆಗಳಿಗೆ ಪ್ರತಿ ದಿವಸ 3 ದಿವಸದಲ್ಲೂ ಪ್ರತಿ ದಿವಸನೂ 100-100 ರೈತರು ಬಂದು ಇದನ್ನೆಲ್ಲ ತಾಂತ್ರಿಕತೆಗಳನ್ನು ನೋಡಲಿಕ್ಕೆ ಅಳವಡಿಸ್ಕೊಳ್ಳಿಕ್ಕೆ ಅನುವಾಗ ರೀತಿಯಲ್ಲಿ ಅಲ್ಲೇ ಕೂತ್ಕೊಂಡು ಅವರು ಆ ಮುಳುಗಿನಲ್ಲೇ ಕೂತ್ಕೊಂಡು ಚರ್ಚೆ ಮಾಡಲಿಕ್ಕೆ ಅನುವಾಗ ರೀತಿಯಲ್ಲಿ ಈ ಒಂದು ಸಮುಚ್ಚಯವನ್ನು ನಾವು ಮಾಡಿದ್ದೀವಿ. ಅದಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಚರ್ಚೆ ಆಗಿರ್ಬೋದು, ಪರಿಕರಗಳಾಗಿರ್ಬೋದು, ಮತ್ತು ಅದಕ್ಕೆ ಮೌಲ್ಯವರ್ಧನೆಯನ್ನು ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ, ಮತ್ತು ಮಾರುಕಟ್ಟೆ ಬಗ್ಗೆ ಎಲ್ಲ ಸಂಪೂರ್ಣವಾದಂಥ ಮಾಹಿತಿ ಈ ಬೆಳೆಗೆ ಅಲ್ಲಿ ಆ ಒಂದು ಸಮುಚ್ಚಯದಲ್ಲಿ ಸಿಗುತ್ತೆ. ಇದೇ ರೀತಿ ದ್ರಾಕ್ಷಿ ಬೆಳೆಗೆ ಹಾಗೂ ಔಷಧಿ ಮತ್ತು ಸುಗಂಧ ಬೆಳೆಗಳ ಸಮುಚ್ಚಯವನ್ನು ಸಹ ನಾವು ಮಾಡಿದ್ದೀವಿ, ಮತ್ತು ಡಿಜಿಟಲ್ ತೋಟಗಾರಿಕೆ ತಂತ್ರಜ್ಞಾನಗಳ ಸಮುಚ್ಚಯ. ಅದರಲ್ಲಿ ಈಗ ಇತ್ತೀಚೆಗೆ ನಮಗೆ ತೋಟಗಾರಿಕೆಯಲ್ಲಿ ಆ ಡಿಜಿಟಲ್ ತೋಟಗಾರಿಕೆ ಅಂತಕ್ಕಂಥದ್ದು ಅಥವಾ ಡಿಜಿಟಲ್ ಅಗ್ರಿಕಲ್ಚರ್ ಕೃಷಿ ಅಂತಕ್ಕಂಥದ್ದು ತುಂಬ ಪಾಪ್ಯುಲರ್ ಆಗ್ತಾ ಇದೆ. ಅದರಲ್ಲಿ ಈಗ ಡ್ರೋನ್ ಟೆಕ್ನಾಲಜಿ ಇರ್ಬೋದು, ಯಾಕೆಂದರೆ ಡ್ರೋನನ್ನು ನಾವೀಗ ಸಿಂಪರಣೆಗೆ ಅಲ್ಲ, ಇತ್ತೀಚೆಗೆ ನಾವು ಸಿಂಪರಣೆಗೆ ಅಷ್ಟೇ ಯೂಸ್ ಮಾಡ್ತಾ ಇದ್ದೀವಿ, ಆದರೆ ಡ್ರೋನಿಂದ ಸಾಕಷ್ಟು ಮಾಹಿತಿನ ಪಡಿಬೋದು. ಏನಂದರೆ ಈ ಸಿಂಪರಣೆ ಮಾಡೋದ್ರ ಜೊತೆಗೆ ಆ ರೋಗದ ಬಾಧೆ ಇದೆಯಾ, ಕೀಟದ ಬಾಧೆ ಇದೆಯಾ, ಹೂವಿನ ಪ್ರಮಾಣ ಎಷ್ಟಿದೆ ಅಂತಕ್ಕಂಥದ್ದು, ಮತ್ತೆ ಕಾಯಿ ಕಟ್ಟುವ ಪ್ರಮಾಣ ಎಷ್ಟಿದೆ, ಮತ್ತೆ ಇಳುವರಿ ಎಷ್ಟು ಅಂದಾಜು ಮಾಡಬಹುದು. ಹಾಗಾಗಿ ಈ ಡ್ರೋನ್ ಅನ್ನ ನಾವು ಯಾವ ರೀತಿ ಉಪಯೋಗಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಅಲ್ಲಿ ನಾವು ಸಮುಚ್ಚಯದಲ್ಲಿ ಇದೊಂದು ಪ್ರಾತ್ಯಕ್ಷಿಕ ತೋರಿಸ್ತಾ ಇದ್ದೀವಿ. ಅದೇ ರೀತಿ ಸೆನ್ಸರ್ಗಳು ಬೇರೆ ಬೇರೆ ರೀತಿ, ಈಗ ಮಣ್ಣಿನ ನೀರಿನ ಮಾಯಶ್ಚರ್ ಇದ್ರ ಬಗ್ಗೆ, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಈ ಸೆನ್ಸರ್ನ ಯಾವ ರೀತಿ ಉಪಯೋಗಿಸ್ಕೋಬಹುದು ಅನ್ನೋದಕ್ಕೆ IoTಗೆ ಸಂಬಂಧಪಟ್ಟದ್ದನ್ನೆಲ್ಲ ಅಲ್ಲಿಗೆ ನಾವು ಪ್ರಾತ್ಯಕ್ಷಿಕೆಯನ್ನು ಮಾಡ್ತಾ ಇದ್ವಿ. ಆಮೇಲೆ ಇತ್ತೀಚೆಗೆ ಇನ್ನೊಂದು ಅಂದ್ರೆ ಮೈಕ್ರೋಗ್ರೀನ್ಸ್ ಅಂತೇಳಿ, ಭಾರಿ ಅದಕ್ಕೆ ತುಂಬಾ ಪೌಷ್ಟಿಕತೆ, ಯಾಕೆಂದ್ರೆ ನಾವಿಲ್ಲಿ ನಮ್ದು ಈ ಸರಿ ಆರ್ಥಿಕತೆ ಹಾಗೂ ಪೌಷ್ಟಿಕತೆ ಅಂತೇಳಿ ನಾವು ಮಾಡ್ತಾ ಇರೋದ್ರಿಂದ ಇದು ಮೈಕ್ರೋಗ್ರೀನ್ ಆ ಒಂದು ನಿಟ್ಟಿನಲ್ಲಿ ತುಂಬಾ ತೋಟಗಾರಿಕಾ ಬೆಳೆಗಳ ಆರ್ಥಿಕತೆ ಮತ್ತು ಪೌಷ್ಟಿಕತೆ ಆ ಇದರಲ್ಲಿ ಮೈಕ್ರೋಗ್ರೀನ್ ಜಾಸ್ತಿ ಹೆಚ್ಚಿನ ಇದನ್ನು ಪಡಿತಾ ಇದೆ. ಅದಕ್ಕೋಸ್ಕರ ಮೈಕ್ರೋಗ್ರೀನ್ ತಂತ್ರಜ್ಞಾನವನ್ನು ಸಹ ನಾವು ಪ್ರಾತ್ಯಕ್ಷತೆಯನ್ನ ಮಾಡಿ ತೋರ್ತಾ ಇದೀವಿ. ಇದ್ರ ಜೊತೆಗೆ ಈ ಹೊಸ ತೋಟಗಾರಿಕೆ ಬೆಳೆಗಳ ಒಂದು ಮಾಹಿತಿ ಕೇಂದ್ರ, ಬೇರೆ ಹೊಸ ಹೊಸ ಬೆಳೆಗಳು ಏನ್ ಇತ್ತೀಚೆಗೆ ಬಂದಿದ್ದಾವೆ ಆ ಬೆಳೆಗಳಿಗೆ ಒಂದು ಮಾಹಿತಿ ಕೇಂದ್ರ, ಇದು ವಿಶೇಷವಾಗಿ ನಾವು ಈ ವರ್ಷ ಹೊಸದಾಗಿ ಇವನ್ನ ನಮ್ಮ ರೈತರಿಗೆ ಪರಿಚಯ ಮಾಡ್ಕೊತಾ ಇರೋದು, ಮತ್ತು ಈ ವಿಷಯಗಳ ಬಗ್ಗೆ ಹೆಚ್ಚು ಒತ್ತನ್ನ ನಾವು ಕೊಡ್ತಾ ಇದೀವಿ. ಕುಲಪತಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರೇ, ಈಗ ತೋಟಗಾರಿಕಾ ವಿಶ್ವವಿದ್ಯಾಲಯ ಅಂದ ತಕ್ಷಣ ನಮ್ಮ ಜನರಿಗೆ ರೈತರಿಗೆ ತಾಜಾ ತಾಜಾ ಹಣ್ಣು ತರಕಾರಿ ಮತ್ತೆ ಫಲಪುಷ್ಪ ಇವೆಲ್ಲವನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀರಿ, ಅದೇ ತರ ತಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಹೊಸ ಹೊಸ ಹೂವು ಮತ್ತೆ ಹಣ್ಣು ಇದ ಯಾವ್ದಾದ್ರೂ ಪರಿಚಯಿಸ್ತಾ ಇದ್ದೀರಾ ಹೆಂಗೆ? ಖಂಡಿತವಾಗೂ, ಈಗ ನಮ್ಮಲ್ಲಿ ಈಗ ನಮ್ಮ ವಿಶ್ವವಿದ್ಯಾಲಯ ಪ್ರಾರಂಭ ಈಗ 2008 ಪ್ರಾರಂಭವಾಯಿತು. ಈಗ ಈ ಒಂದು ಕಡಿಮೆ ಅವಧಿನಲ್ಲಿ 15-16 ವರ್ಷಗಳಲ್ಲಿ ನಾವೀಗ ಸುಮಾರು 45 ವಿವಿಧ ತೋಟಗಾರಿಕೆ ಬೆಳೆಗಳ ತಳಿಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ, ಮತ್ತೆ 300 ತಾಂತ್ರಿಕತೆಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ. ಅದು ಈ ಹಣ್ಣುಗಳು ಏನಂದ್ರೆ ಈಗ ವಿದೇಶಗಳಲ್ಲಿ ಆಗಲೇ ಅವು ಕಂಡು ಬಂದವೆ, ನಮ್ಮಲ್ಲೂ ಕೂಡ ಕಾಡಿನಲ್ಲಿ ಇದಾವೆ, ಅದ್ರ ನಾಡಿಗೆ ಬಂದಿಲ್ಲ, ಅದ್ರ ವಿದೇಶದಲ್ಲಿ ಈಗ ಅವಕಾಡೋ ಇವೆಲ್ಲ ಹೊಸ ಹಣ್ಣುಗಳು ಇವುಗಳ ಕಡೆ ಇಲ್ಲ. ಖಂಡಿತವಾಗೂ ಈ ಬೆಳೆಗಳನ್ನ ನಾವು ಈಗಾಗಲೇ ಈಗ ನಮ್ಮಲ್ಲಿ ಆಪಲ್ನು ಸಹ ಇದೆ. ಈ ಎಲ್ಲ ಹಣ್ಣುಗಳನ್ನು ನಾವು ಏನು ಮೈನರ್ ಫ್ರೂಟ್ಸ್ ಆಗಿರ್ಬೋದು ಅಥವಾ ಮೇಜರ್ ಫ್ರೂಟ್ಸ್ ಇವು ಎಲ್ಲ ಹಣ್ಣಿನ ಬೆಳೆಗಳನ್ನ ನಾವು ನಮ್ಮ ಪ್ರಾತ್ಯಕ್ಷತೆಯಲ್ಲಿ ಇಟ್ಕೊಂಡಿದ್ದೀವಿ. ಸುಮಾರು 25ಕ್ಕೂ ಹೆಚ್ಚಿನ ಹಣ್ಣಿನ ಬೆಳೆಗಳನ್ನ ನಾವು ಇಲ್ಲಿ ಪರಿಚಯ ಅಂದ್ರೆ ನಾವು ಡೆಮಾನ್ಸ್ಟ್ರೇಷನ್ಗೋಸ್ಕರ ಪ್ರಾತ್ಯಕ್ಷಿಕೆಗೋಸ್ಕರ ನಾವು ಹಾಕೊಂಡಿದ್ದೀವಿ. ನೀವೇನು ಬಟರ್ ಫ್ರೂಟ್ ಅಂತ ಹೇಳಿದ್ರಿ, ಅದು ಕೂಡ ನಮ್ಮಲ್ಲಿ ಪ್ರಾತ್ಯಕ್ಷತೆ. ವಿವಿಧ ತೆಳುಗಳು ಇದಾವೆ, ಅದರಲ್ಲಿ ವಿವಿಧ ತೆಳುಗಳು ಇದಾವೆ. ಬೇಲ್ ಇದೆ, ಬೋರೆ ಹಣ್ಣು, ಬೋರೆ ಹಣ್ಣಿದೆ, ಬೇಲ್ ಬೇರೆ, ಬೇಲ್ ಅಂತಕ್ಕಂಥದ್ದು ಬೇರೆ. ಅದು ಪತ್ರೆ ಇದಕ್ಕೆ ಯೂಸ್ ಮಾಡ್ತಾರೆ, ಬಿಲ್ವ ಪತ್ರೆ, ಇದ್ರದ್ದು. ಅದೇ ರೀತಿ ನೆಲ್ಲಿ, ನೆಲ್ಲಿ ಇದನ್ನ ನಾವು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದೀವಿ. ಆಮ್ಲ, ಹುಣಸೆ, ಈಗ ಡ್ರೈ ಖುಷ್ಕಿ ಇದಕ್ಕೆ ಬೇಕಾದಾಗ ಇವನ್ನೆಲ್ಲ ಇದು ಮಾಡ್ತಾ ಇದೀವಿ. ಮತ್ತೆ ಹೊಸ ಹೊಸ ಬೆಳೆ ಮತ್ತು ಹೊಸ ಹೊಸ ತಳಿಗಳನ್ನ ನಾವು ಅದನ್ನ ಪರಿಚಯ ಮಾಡಕ್ಕೋಸ್ಕರ ಅದನ್ನ ಮಾಡ್ತಾ ಇದೀವಿ. ಮತ್ತೆ ಈ ತಾಂತ್ರಿಕತೆಗಳನ್ನು ಸಹ ನಮ್ಮ ಏನು ಹೊಸ ತಾಂತ್ರಿಕತೆಗಳನ್ನು ಸಹ ಅಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ. ವಿಶೇಷವಾಗಿ ಈಗ ನಮ್ಮ ರೈತ ಬಾಂಧವರು ಕಾರ್ಮಿಕರ ಕೊರತೆಯನ್ನ ಎದುರಿಸ್ತಾ ಇದ್ದಾರೆ. ತಾವು ಈಗ ಒಳ್ಳೆ ಪ್ರಮಾಣದ ತಾಂತ್ರಿಕತೆಯನ್ನು ಅಳವಡಿಸಿಕೊಳ್ತಾ ಹೋದ್ರೆ ಮುಂದೆ ಅವರ ಬದುಕು ಯುವ ಜನಾಂಗಕ್ಕೂ ಕೂಡ ಒಂದು ಒಳ್ಳೇದಾಗಬಹುದಲ್ಲ? ಖಂಡಿತವಾಗೂ. ಈ ನಿಟ್ಟಿನಲ್ಲಿ ಈಗ ನಾವು ಕೃಷಿ ಯಂತ್ರೋಪಕರಣ ಮತ್ತು ಪರಿಕರಗಳ ಪ್ರದರ್ಶನ ಅಂತೇಳಿ ಮಾಡ್ತಾ ಇದ್ದೀವಿ. ಸುಮಾರು ಒಂದು 15ಕ್ಕಿಂತ ಹೆಚ್ಚು ಈ ಒಂದು ಮಳಿಗೆಗಳು ಬರುವ ನಿರೀಕ್ಷೆ ಇದೆ ನಮ್ಮಲ್ಲಿ. ಪ್ರತಿ ವರ್ಷನೂ ಬರ್ತಾ ಇರ್ತಾರೆ ಈ ಎಲ್ಲ ಖಾಸಗಿ ಕಂಪನಿಗಳವರು ಬಂದು ವಿವಿಧ ಈ ಕೃಷಿ ಯಂತ್ರೋಪಕರಣಗಳನ್ನು ಅವರು ಪ್ರದರ್ಶನ ಮಾಡ್ತಾರೆ. ನಮಗೆ ಆ ಒಂದು ಈ ತೋಟಗಾರಿಕೆ ಬೆಳೆಗೆ ಸೂಕ್ತವಾಗಿರ್ತಕ್ಕಂಥ ಯಾವೆಲ್ಲ ಯಂತ್ರೋಪಕರಣಗಳನ್ನು, ಈ ಏನು ನಮಗೆ ಲೇಬರ್ ಪ್ರಾಬ್ಲಮ್ ಇದೆ, ಇದನ್ನ ಮೆಕನೈಸೇಷನ್ ಅಂತ ಏನು ಹೇಳ್ತೀವಿ, ಆ ಒಂದು ಕೃಷಿ ಯಾಂತ್ರೀಕರಣಕ್ಕೆ ಕೃಷಿ ಯಂತ್ರೋಪಕರಣಗಳನ್ನು ಯಾವ ಸೂಕ್ತವಾಗಿರ್ತವೆ ಅವನ್ನೆಲ್ಲ ಅವರು ಪ್ರದರ್ಶನ ಮಾಡ್ತಾರೆ. ಹೊಸ ಹೊಸ ತಾಂತ್ರಿಕತೆಗೆ ಹೊಸದಾಗಿ ಬಂದಿರತಕ್ಕಂಥ ಸ್ಪ್ರೇಯರ್ಸ್ ಆಗಿರ್ಬೋದು, ಇತರ ಯಂತ್ರೋಪಕರಣಗಳನ್ನು ಸಹ, ಇಂಪ್ಲಿಮೆಂಟ್ಸನ್ನು ಸಹ ಅಲ್ಲಿ ಅವರು ಪ್ರದರ್ಶನವನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ಬಂದು ಆ ಹೊಸ ಹೊಸ ಈ ಕೃಷಿ ಆ ಯಾಂತ್ರೀಕರಣಕ್ಕೆ ಬೇಕಾದಂಥ ಪರಿಕರಗಳನ್ನು ನೋಡಿಕೊಂಡು ಅದನ್ನು ಅವರು ಯಾವುದು ಅವ್ರಿಗೆ ಸೂಕ್ತವಾಗಿರ್ತವೋ ಅಂಥ ಒಂದು ಇಂಪ್ಲಿಮೆಂಟ್ಸನ್ನು ಅಥವಾ ಯಂತ್ರಗಳನ್ನು ಅವರು ನೋಡಿಕೊಂಡು ಪರ್ಚೇಸನ್ನು ಮಾಡ್ಬೋದು ಅವರು. ಕುಲಪತಿಯವರೇ, ಈ ಬಾರಿಯ ತೋಟಗಾರಿಕಾ ಮೇಳದಲ್ಲಿ ಇರುವ ವಿವಿಧ ಮೇಳಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಈ ವರ್ಷ ಅಂದ್ರೆ ಪ್ರತಿ ವರ್ಷದಂತೆ ಈ ವರ್ಷ ನಮಗೆ 250ಕ್ಕೂ ಹೆಚ್ಚು ಮಳಿಗೆಗಳು ನಮ್ಮ ಈ ತೋಟಗಾರಿಕೆ ಮೇಳಕ್ಕೆ ಆಗಮನಿಸಿದ್ದಾವೆ. ಆ ವಿವಿಧ ಮಳಿಗೆಗಳಲ್ಲಿ ವಿವಿಧ ಸಂಶೋಧನಾ ಕೇಂದ್ರಗಳಾಗಿರ್ಬೋದು ಅಥವಾ ಖಾಸಗಿ ಕಂಪನಿಗಳು ಅವರವರ ಒಂದು ಏನು ಪರಿಕರಗಳನ್ನು, ಕೃಷಿ ಪರಿಕರಗಳನ್ನು ಪ್ರದರ್ಶನ ಮತ್ತು ಮಾರಾಟವನ್ನು ಮಾಡ್ತಾರೆ. ಆ ರೈತ ಬಾಂಧವರು ಇದನ್ನು ಕೂಡ ಹೊಸ ಹೊಸ ಏನು ಯಂತ್ರೋಪಕರಣ ಆಗಿರ್ಬೋದು ಅಥವಾ ಬೀಜಗಳಾಗಿರ್ಬೋದು ಅಥವಾ ನಮ್ಮ ತೋಟಗಾರಿಕೆ ಅಥವಾ ಕೃಷಿಗೆ ಸಂಬಂಧಪಟ್ಟಂಥ ಪರಿಕರಗಳನ್ನು ಅವರಿಲ್ಲಿ ಖರೀದಿ ಮಾಡಿ ಹೊಸ ತಳಿಗಳು ಇದ್ದರೆ ಅಥವಾ ಯಾವುದೇ ರೀತಿಯಾದಂಥ ಹೊಸದಾಗಿ ಬಂದಿರತಕ್ಕಂಥ ಈ ಪರಿಕರಗಳನ್ನು ನೋಡಿ ಅವರಿಗೆ ಅವಶ್ಯಕತೆಗೆ ಅನುಗುಣವಾಗಿ ಅದನ್ನು ಖರೀದಿಯನ್ನ ಮಾಡಬಹುದಾಗಿದೆ. ಅಂದ್ರೆ ಈಗ ಡ್ರೋನ್ ಬಗ್ಗೆ ಹೇಳಿದ್ರಿ, ಸ್ವಲ್ಪ ಮಾಹಿತಿ ಕೊಟ್ರಿ. ಉಳಿದಿದ್ದು ಈಗ ಉಳುಮೆ ಮಾಡೋದಿರ್ಲಿ ಅಥವಾ ಈಗ ಕಟಾವ್ ಮಾಡೋದಿರ್ಲಿ, ಆತರ ಯಾವ್ಯಾವ್ದು ಉಪಕರಣಗಳು ಬಂದಾವೆ ಅಂದ್ರೆ ಇಲ್ಲಿ ಡ್ರೋನ್ ಅಂದಾಗ ಅದು ಮಲ್ಟಿಪಲ್ ಆಯ್ತು. ಇಲ್ಲಿ ನಮಗೆ ಕಟಾವ್ಗೆ ಅಂತ ಬಂದಾಗ ಸ್ಪೆಸಿಫಿಕ್ ಆಗಿ ಇದು ನಮ್ಮಲ್ಲಿ ಒಂದೇ ಬೆಳೆ ಬರೋದಿಲ್ಲ. ಇಲ್ಲಿ ಹೌದು ನಮ್ಮಲ್ಲಿ ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳು, ತರಕಾರಿ ಬೆಳೆಗಳು ಇರ್ತವೆ. ಪ್ಲಾಂಟೇಶನ್ಗೆ ಈ ಒಂದು ಏಕರೀತಿ ಅಂತ ಯಂತ್ರೋಪಕರಣಗಳನ್ನ ಇದ್ ಮಾಡಕ್ಕಾಗಲ್ಲ. ಇಲ್ಲಿ ಬೆಳೆವಾರು ಮಾಡ್ಬೇಕು, ಬೆಳೆವಾರು ಬೆಳೆಗೆ ಸಂಬಂಧಪಟ್ಟಾಗೆ ಮಾಡ್ಕೊತಾ ಹೋಗ್ಬೇಕು. ಅದನ್ನ ಈಗ ರೋಬೋಟಿಕ್ಸ್, ಈಗೆಲ್ಲ ನಾವು ಬೇರೆ ವಿದೇಶದಲ್ಲೂ ಇದು ಮಾಡಿದಾಗ ಈ ರೋಬೋಟಿಕ್ಸ್, ಆ ರೋಬೋಟಿಕ್ಸ್ ಅಲ್ಲಿ ಇವಾಗ ಒಂದು ಉದಾಹರಣೆಗೆ ಒಂದು ಮಾವಿನ ಹಣ್ಣು, ಇದರಲ್ಲಿ ಮಾವಿನ ಮರ ತಗೊಂಡಾಗ ಎಲ್ಲಾ ಹಣ್ಣುಗಳು ಒಂದೇ ಸರಿ ಮಾಗೋದಿಲ್ಲ. ಕೆಲಸತಿ ಒಂದು ಹೂವು ಮುಂಚೆ ಬಂದಿರ್ತದೆ, ಒಂದು ಲೇಟ್ ಆಗಿ ಬಂದಿರ್ತದೆ. ನಾವು ಎಲ್ಲವನ್ನು ಒಂದೇ ಸತಿ ಇದು ಮಾಡಿದಾಗ ಒಂದು ಎಳೆದಿರ್ತದೆ, ಒಂದು ಹಣ್ಣಾಗಿರ್ತದೆ. ಅವಾಗ ಒಂದೇ ಸತಿ ಇದಾದಾಗ ಗುಣಮಟ್ಟ, ನಾವೇನು ಕುಯಿಲು ಮಾಡಿದಾಗ ಕುಯಿಲು ಮಾಡಿದಂತ ಹಣ್ಣಿನ ಗುಣಮಟ್ಟ ಕಡಿಮೆ ಆಗ್ತದೆ. ಅದೇ ಸೆನ್ಸರ್ನ ನಾವು ಈಗ ಸೆನ್ಸರ್ ಟೆಕ್ನಾಲಜಿಲಿ ಏನಾಗಿರ್ತದೆ, ಇಂಥ ಹಣ್ಣೇ ಮಾಗಿದೆ, ಇದು ಇವತ್ತು ಕುಯಿಲು ಮಾಡಲಿಕ್ಕೆ ಯೋಗ್ಯ ಅಂತಕ್ಕಂತ ಒಂದು ಸೆನ್ಸರ್ ಟೆಕ್ನಾಲಜಿನಲ್ಲಿ ಇವತ್ತೇನು ಡಿಜಿಟಲ್ ಆರ್ಟಿಕಲ್ಚರ್ ಅಂತ ನಾವು ಹೇಳ್ತೀವಿ, ಆ ಒಂದು ತಾಂತ್ರಿಕತೆಯಲ್ಲಿ ಆ ಒಂದು ಮರದ ನಾವು ಇದು ಮಾಡಿದಾಗ ಇಂತಿಂತ ಹಣ್ಣು ಇವತ್ತು ಕುಯಿಲು ಮಾಡಲಿಕ್ಕೆ ಸೂಕ್ತವಾಗಿದೆ ಅಂತಕ್ಕಂತ ಒಂದು ತಾಂತ್ರಿಕತೆ ಸಿಗುತ್ತೆ. ಆದ್ರೆ ನಾವಿನ್ನು ಸೆನ್ಸರ್ ಸೆನ್ಸರ್ ಮುಖಾಂತರ ಅದನ್ನ ಮಾಡ್ತಕ್ಕಂತ ಆ ಒಂದು ತಾಂತ್ರಿಕತೆ ಈಗ ವಿದೇಶಗಳಲ್ಲಿದೆ. ಆ ಒಂದು ನಿಟ್ಟಿನಲ್ಲಿ ಈಗ ನಾವು ಕೂಡ ಸಂಶೋಧನೆಯನ್ನ ಅಂದ್ರೆ ಅದನ್ನ ಅಳವಡಿಸಿಕೊಂಡು ಅದನ್ನ ಮಾಡಬೇಕು ಅನ್ನೋದು ದಿಸೆಯಲ್ಲಿ ನಾವು ಕೂಡ ಅದನ್ನ ಮಾಡ್ತಾ ಇದೀವಿ. ಈ ನಿಟ್ಟಿನಲ್ಲಿ ಈಗ ನೀರಾವರಿ ಇರ್ಬೋದು, ಈಗ ಆಟೋಮೇಷನ್ ಆಗಿದೆ ನಮ್ಮಲ್ಲಿ ಸುಮಾರು ಕಡೆ, ಈಗ ಆಟೋಮೇಷನ್ ಆಗಿದೆ. ನೀರು ಆ ಒಂದು ಗಿಡಕ್ಕೆ ಆ ಎಷ್ಟು ನೀರು ಬೇಕೋ ಅಷ್ಟನ್ನೇ ನಿಖರವಾಗಿ ಕೊಡ್ತಕ್ಕಂಥದ್ದು. ಈಗ ನಿಖರ ಬೇಸಾಯ ಅದನ್ನ ಸೆನ್ಸರ್ ಅನ್ನ ನಾವು ಅಳವಡಿಸಿಕೊಂಡು ಆ ಗಿಡಕ್ಕೆ ಅವತ್ತಿನ ಹವಾಮಾನದ ಮುಖಾಂತರ ಅಥವಾ ಅದಕ್ಕೆ ರಿಕ್ವೈರ್ಮೆಂಟ್ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ನೀರನ್ನ ಬಿಡ್ತಕ್ಕಂಥದ್ದು ಆಟೋಮೇಷನ್ ಅಂತ ಹೇಳ್ತೀವಿ. ಆ ಒಂದೆಲ್ಲ ತಾಂತ್ರಿಕತೆ ಈಗ ನೋಡಕ್ ಸಿಗುತ್ತೆ, ಅದು ಆಟೋಮೇಷನ್ ಅಂತ ಏನು ನಾವ್ ಹೇಳ್ತಾ ಇದೀವಲ್ಲ, ಆ ಒಂದು ತಾಂತ್ರಿಕತೆ ಇಂಥ ಬೆಳೆಗೆ ಇಷ್ಟೇ ನೀರನ್ನ ಬಿಡ್ತಾರೆ. ಇದು ನೀರು ಅಭಾವ ಆಗ್ಲೇ ನಮ್ಗೆ ಕಂಡು ಬಂದಿದೆ, ಅಂತ ಸಂದರ್ಭದಲ್ಲಿ ಈ ಸೆನ್ಸರ್ ತಂತ್ರಜ್ಞಾನ ಅಳವಡಿಸಿಕೊಂಡ್ರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ಹೌದು, ಯಾಕಂದ್ರೆ ಸಂಪನ್ಮೂಲಗಳ ಕೊರತೆ ಈಗ ಆಗ್ತಾ ಇದೆ ಆಲ್ರೆಡಿ, ಆ ಒಂದು ಸಂಪನ್ಮೂಲ ಅದರಲ್ಲೂ ಮುಖ್ಯವಾಗಿ ನೀರು. ಇದನ್ನ ನೀರನ್ನ ಈಗ ನಮ್ಗೆ ಯಾವ ರೀತಿ ಅದನ್ನ ಒಣ ಭೂಮಿನಲ್ಲಿ ಅದನ್ನ ಯಾವ ರೀತಿ ನಾವು ಸಂರಕ್ಷಣೆ ಮಣ್ಣು ಮತ್ತೆ ನೀರನ್ನ ಸಂರಕ್ಷಣೆ ಮಾಡಬಹುದು ಅನ್ನೋದ್ರ ಬಗ್ಗೆನೂ ನಾವು ಈಗ ಅಲ್ಲಿ ಪ್ರಾತ್ಯಕ್ಷಿಕೆಯನ್ನ ಮಾಡಿದೀವಿ. ಯಾವ್ಯಾವ ಬೆಳೆನಲ್ಲಿ ಯಾವ್ಯಾವ ರೀತಿ ನಾವು ತಾಂತ್ರಿಕತೆಗಳನ್ನ ಅಳವಡಿಸ್ಕೋಬಹುದು, ಆ ಜಮೀನಲ್ಲೇನೆ ನಾವು ನೀರನ್ನ ಹೆಂಗ್ ಹಿಂಗಿಸ್ಬೇಕು, ಯಾವ ರೀತಿ ಹಿಂಗಿಸ್ಬೇಕು, ಅದನ್ನ ಯಾವ ರೀತಿ ಮಣ್ಣು ಮತ್ತೆ ನೀರು ಕೊಚ್ಚೋ ರೀತಿಯಲ್ಲಿ ಅದನ್ನ ಸಂರಕ್ಷಣೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನ ವಿವಿಧ ಬೆಳೆಗಳಲ್ಲಿ ಆ ಬೆಳೆಗೆ ಯಾವ ರೀತಿ ಮಾಡಬಹುದು ಅಂತಕ್ಕಂಥದ್ದು ಆ ಬೆಳೆನೆಲ್ಲ ಈಗ ನಾವು ಮಾಡಿ ತೋರಿಸಿದೀವಿ. ಅಲ್ಲೂ ಕೂಡ ಈಗ ತೆಂಗು ಇದೆ, ತೆಂಗಿನಲ್ಲೂ ನಾವು ಯಾವ ರೀತಿ ಮಾಡಬಹುದು, ಬೇರೆ ಬೇರೆ ಬೆಳೆಗಳಲ್ಲಿ ಯಾವ್ಯಾವ ರೀತಿ ಅದನ್ನ ಮಣ್ಣು ಮತ್ತೆ ನೀರನ್ನ ಸಂರಕ್ಷಣೆ ಮಾಡಬಹುದು ಅಂತಕ್ಕಂಥದ್ದನ್ನ ನಾವಲ್ಲಿ ಪ್ರಾತ್ಯಕ್ಷಿಕೆಯನ್ನು ಮಾಡಿದೀವಿ. ರೈತರು ಬಂದು ಅದನ್ನ ಮಾಡಬಹುದು. ಇದ್ರ ಜೊತೆಗೆ ನಾವು ಇನ್ನೊಂದು ಏನಂದ್ರೆ ಎಲ್ಲರೂ ಈಗ ಉತ್ಪನ್ನವನ್ನ ಮಾಡ್ತಾ ಇದ್ದಾರೆ, ಆದ್ರೆ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು. ಕುಲಪತಿಯವರೇ, ಈಗ ತೋಟಗಾರಿಕಾ ವಿಶ್ವವಿದ್ಯಾಲಯ ಅಂದ ತಕ್ಷಣ ತೋಟಗಾರಿಕಾ ಬೆಳೆಗಳಿಗೆ ನಾವು ಪ್ರಾಶಸ್ತ್ಯವನ್ನು ಕೊಡ್ತೇವೆ. ಈಗ ತೋಟಗಾರಿಕೆ ಬೆಳೆ ಅಥವಾ ತೋಟಗಾರಿಕೆ ಅನ್ನೋದು ಒಂದು ಉದ್ಯಮವಾದ್ರೆ ನಮ್ಮ ರೈತರಿಗೆ ಮತ್ತು ಯುವ ಜನಾಂಗಕ್ಕೆ ಒಂದು ನೆಲೆ ಇನ್ನೂ ಒಳ್ಳೇದಾಗಿ ಕಂಡುಕೋಬಹುದಲ್ಲ ಅನ್ನೋದು ನಮ್ಮ ಅಭಿಲಾಷೆ. ಅದೇ ತರ ತಮ್ಮ ವಿಶ್ವವಿದ್ಯಾಲಯ, ತಮ್ಮ ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯ, ಈ ವಿಚಾರದ ಬಗ್ಗೆ ಏನು ವಿಚಾರ ಮಾಡ್ತಾ ಇದ್ದೀರಿ, ಹೆಜ್ಜೆ ಇಡ್ತಾ ಇದ್ದೀರಿ? ಖಂಡಿತವಾಗೂ ಏನಂದ್ರೆ ನಮ್ದು ತೋಟಗಾರಿಕೆ ಬೆಳೆಗಳಿಗೆ ಮೌಲ್ಯ ವರ್ಧನೆ ಮಾಡ್ತಕ್ಕಂಥದ್ದು ಅತ್ಯಗತ್ಯ, ಬೇಕೇ ಬೇಕು. ಹಂಗಿದ್ದಾಗ ಅಷ್ಟೇನೆ ಆ ರೈತರಿಗೆ ಹೆಚ್ಚಿನ ಲಾಭ ಸಿಗುತ್ತೆ, ಸದೃಢರಾಗ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಈ ಒಂದು ಮೌಲ್ಯವರ್ಧನೆಗೆ ಏನು ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಥವಾ ನಮ್ದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಹೌದು, ದೇವಿ ಹೊಸೂರಿನಲ್ಲಿ ಹಾವೇರಿ ಜಿಲ್ಲೆನಲ್ಲಿ ಫುಡ್ ಟೆಕ್ನಾಲಜಿ ಕಾಲೇಜ್ ಇದೆ. ಆ ಒಂದು ಕಾಲೇಜಿನಲ್ಲಿ ನಾವು ಮುಖ್ಯವಾಗಿ ಈ ಒಂದು ಮೌಲ್ಯವರ್ಧನೆ ಬಗ್ಗೆನೇ ನಮ್ಮ ವಿದ್ಯಾರ್ಥಿಗಳು ಓದ್ತಾ ಇರೋದು, ಕಲಿತಾ ಇರೋದು, ಮತ್ತೆ ನಮ್ಮ ವಿಜ್ಞಾನಿಗಳು ಅಲ್ಲಿ ಸಂಶೋಧನೆ ಮಾಡ್ತಾ ಇರೋದು. ಸಾಕಷ್ಟು ಹಣ್ಣುಗಳನ್ನ ನಮ್ಮ ರೈತ ಬಾಂಧವರು ಬೆಳೀತಾನೆ ಇದ್ದಾರೆ, ಆದ್ರೆ ಅದನ್ನ ತಮಗ್ ಬೇಕಾದಷ್ಟು ಉಪಯೋಗಿಸ್ಕೊಂಡು ಉಳಿದಿದ್ದನ್ನು ಏನ್ ಮಾಡಬೇಕು, ವಿಲೇವಾರಿ ಮಾಡೋದು ಹೇಗೆ, ಅದಕ್ಕೆ ಜಾಸ್ತಿ ಬೆಲೆ ಕೊಡೋದು ಹೇಗೆ, ಅದು ಕೂಡ ಒಂದು ಸವಾಲಾಗಿದೆ. ಅಲ್ಲ, ಖಂಡಿತವಾಗೂ ಏನಂದ್ರೆ ನಾವು ಸುಮಾರು ಬೆಳೆಗಳಲ್ಲಿ 10-30% ವರೆಗೂ ನಮಗೆ ಏನ್ ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಅಂತ ಹೇಳ್ತಾ ಇದೀವಿ, ಹೌದು, ಕೊಯ್ಲಿನ ನಂತರ ಅಷ್ಟು ಲಾಸ್ ಅನ್ನ ನಾವು ಸರಿಯಾದ ರೀತಿಯಲ್ಲಿ ಅದನ್ನ ಕೊಯ್ಲು ಮಾಡದೇ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಅಂತ ಹೇಳಿ 10-30% ವರೆಗೂ ಆಗ್ತಾ ಇದೆ. ಇದನ್ನ ನಾವು ಸರಿಯಾದ ಸಮಯದಲ್ಲಿ ಅದನ್ನ ಕೊಯ್ಲು ಮಾಡಿ ಸರಿಯಾದ ರೀತಿಯಲ್ಲಿ ಅದನ್ನ ನಿರ್ವಹಣೆ ಮಾಡದೆ ಅದೇ ತರ ಅದನ್ನ ಮಾರ್ಕೆಟ್ ಮಾಡೋದು ಕೂಡ ಮಾರುಕಟ್ಟೆಗೆ ಕೂಡ ತಾವೇ ಮೊದಲು ತೋರಿಸ್ಕೊಡ್ಬೇಕಾಗತ್ತೆ ರೈತರಿಗೆ ಮತ್ತೆ ನಮ್ಮ ಯುವ ಜನಾಂಗಕ್ಕೆ. ಖಂಡಿತ, ಅದನ್ನ ಉದ್ಯಮವಾಗಿ ಬೆಳೀತದೆ, ನಾವು ಬೆಳೆದ ವಸ್ತು ಮಾರಾಟ ಆದಾಗ ಮಾತ್ರ ಅದಕ್ಕೆ ಬೆಲೆ ಗೊತ್ತಾಗೋದು. ಖಂಡಿತ, ಅದನ್ನ ಈಗ ಕೊಯ್ಲು ಮಾಡಿದ ನಂತರ ಅದನ್ನ ಯಾವ ರೀತಿ ಗ್ರೇಡಿಂಗ್ ಮಾಡಬೇಕು ಅದು ಇಂಪಾರ್ಟೆಂಟ್. ಹೌದು, ಆಮೇಲೆ ಅದನ್ನ ಮಿನಿಮಲ್ ಪ್ರೊಸೆಸಿಂಗ್, ಅದನ್ನ ಗ್ರೇಡಿಂಗ್ ಮಾಡಿ ಮಿನಿಮಲ್ ಪ್ರೊಸೆಸಿಂಗ್ ಮಾಡಿ ಅದನ್ನ ಯಾವ ರೀತಿ ನಾವು ಮಾರುಕಟ್ಟೆ ಎಲ್ಲಿ, ಯಾಕಂದ್ರೆ ಎಲ್ಲಾ ಬೆಳೆಗಳನ್ನು ಸಹ ನಾವು ಈಗ ಪ್ರೊಸೆಸಿಂಗ್ ಈಗ ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ಹೇಳಿ ನಾವು ಮಾಡ್ತಾ ಇದೀವಿ. ಆ ಇದರಲ್ಲಿ ರೈತರುಗಳಿಗೆ ನಾವು ಯಾವ ಒಂದು ಆ ಭಾಗದಲ್ಲಿ ಏನು ಬೆಳೆಯನ್ನ ಬೆಳೀತಾ ಇರ್ತಾರೆ ಅದರಲ್ಲಿ ಈಗ ರೈತ ಯುವಕರಿಗಾಗಿರ್ಬೋದು ಅಥವಾ ನಮ್ಮ ಪದವೀಧರರಿಗಾಗಿರ್ಬೋದು ಯಾರೇ ಯುವಕರಿಗೆ ನಾವು ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ಹೇಳಿ ಮಾಡಿ ಅವರಿಗೆ ತರಬೇತಿಯನ್ನ ಕೊಟ್ಟು ಆ ಒಂದು ಇದರಲ್ಲಿ ಹ್ಯಾಂಡ್ ಹೋಲ್ಡಿಂಗ್ ಅಂತೇಳಿ ಆ ಒಂದು ಬೆಳೆಯನ್ನ ಯಾವ ರೀತಿ ನಾವು ಮಿನಿಮಲ್ ಪ್ರೊಸೆಸ್ ಮಾಡಬೇಕು, ಸಂಸ್ಕರಣೆ ಮಾಡಬೇಕು, ಅದಕ್ಕೆ ಯಾವ ರೀತಿ ಮೌಲ್ಯವರ್ಧನೆ ಮಾಡಬೇಕು, ಆ ರೀತಿಯಾದಂತ ಎಲ್ಲಾ ತಾಂತ್ರಿಕತೆಗಳನ್ನ ನಮ್ಮ ಏನು ಡೊಮೆಸ್ಟಿಕ್ ಮಾರ್ಕೆಟ್ ನಮ್ಮ ಭಾರತದ ಮಾರುಕಟ್ಟೆಗಳಿಗೆ ವಿದೇಶದ ಮಾರುಕಟ್ಟೆಗಳಿಗೆ ನಾವು ಯಾವ ರೀತಿ ನಮ್ಮ ಭಾರತದ ಮಾರುಕಟ್ಟೆಗಳಿಗೆ ಕೆಲವೊಂದ್ಸತಿ ನಾವು ಈಗ ಉತ್ತರ ಭಾರತಕ್ಕೆ ಕಳಿಸಬೇಕಾಗ್ತದೆ, ಅಲ್ಲಿ ಕಳಿಸಿದರೆ ನಾವು ಯಾವ ರೀತಿ ಗ್ರೇಡ್ ಮಾಡಿ ಎಲ್ಲಿ ಕಳಿಸಬೇಕು. ಕುಲಪತಿಯವರೇ, ಈಗ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಆಗ್ಲೇ ಈಗ ಅನೇಕ ವರ್ಷಗಳಿಂದ ನಮ್ಮ ರೈತ ಬಾಂಧವರ ಆದಾಯ ದ್ವಿಗುಣ ಆಗಬೇಕು, ಹೆಚ್ಚು ಮಾಡಬೇಕು ಅಂತಿದ್ರೆ ಈ ಎಲ್ಲ ಒಂದು ಇವೆಲ್ಲ ಮೂಲಭೂತ ಉದ್ಯೋಗಗಳಿಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡಲೇಬೇಕಾಗಿದೆ. ಅಂದ್ರೆ ಈಗ ಹಣ್ಣಿನ ಬೆಳೆಗಳ ನೀವು ಮಾರಾಟದಿಂದ ಅವರು ಯಾವುದೇ ತರದಿಂದ ಅದು ಹಣ ದ್ವಿಗುಣ ಆಗೇ ಆಗುತ್ತೆ. ಅದು ಖಂಡಿತವಾಗೂ, ಯಾಕೆಂದ್ರೆ ನಾವು ಈ ವರ್ಷದ ದೇವಕ್ಕೆ ಏನು ಆರ್ಥಿಕತೆ ಹಾಗೂ ಪೌಷ್ಟಿಕತೆಗಾಗಿ ತೋಟಗಾರಿಕೆ ಅಂತ ನಾವ್ ಏನ್ ತೋಟಗಾರಿಕೆ ಮೇಳ ಮಾಡ್ತಾ ಇದೀವಿ, ಅದೇ ಉದ್ದೇಶ ಮಾಡ್ತಾ ಇರೋದು. ಯಾಕೆಂದ್ರೆ ಪೌಷ್ಟಿಕತೆ ಅಂತ ಯಾಕೆ ಸೇರಿಸ್ತು ಅಂದ್ರೆ, ಇವತ್ತು ನಾವು ಫುಡ್ ಪ್ರೊಡಕ್ಷನ್ ಅಲ್ಲಿ ಸೆಲ್ಫ್ ಸಫಿಷಿಯಂಟಿ ಆಗಿದೆ, ನಮಗೆ ಸ್ವಾವಲಂಬಿಗಳ ಆಗಿದ್ದೀವಿ. ಆದ್ರೆ ಮುಂದೆ, ಆದ್ರೆ ಈಗ ನಾವು ಆದ್ರೂ ಕೂಡ ಆಹಾರ ಸಿಗ್ತಾ ಇದೆ, ಆದ್ರೆ ಪೌಷ್ಟಿಕ ಕೊರತೆ ಇದೆ, ನ್ಯೂಟ್ರಿಯಂಟ್ ಸೆಕ್ಯೂರಿಟಿ ಇನ್ನು ಇಲ್ಲ ನಮ್ಗೆ. ಆ ಒಂದು ದಿಸೆಯಲ್ಲಿ ಇವತ್ತು ಹುಟ್ಟ ಮಕ್ಕಳುಗಳು ಸುಮಾರಷ್ಟು ಬಡ ಹೆಣ್ಣು ಮಕ್ಕಳಲ್ಲಿ ಹುಟ್ಟತಕ್ಕಂತ ಏನು ಮಕ್ಕಳುಗಳು ಇವತ್ತು ಈ ಒಂದು ಪೌಷ್ಟಿಕತೆ ಕೊರತೆಯಿಂದ ಹುಟ್ಟಿದ ಕೆಲವೇ ದಿನಗಳಲ್ಲಿ ಮಕ್ಕಳು ಸಾಯ್ತಕ್ಕಂಥದನ್ನ ನಾವು ನೋಡ್ತಾ ಇದೀವಿ. ಈ ನಿಟ್ಟಿನಲ್ಲಿ ನಾವು ಆ ತಿಂತಕ್ಕಂತ ಆಹಾರದಲ್ಲಿ ಪೌಷ್ಟಿಕತೆಯನ್ನ ಹೆಚ್ಚು ಮಾಡಬೇಕಾಗುತ್ತೆ. ಆದ್ರೆ ನಾವು ಕೇವಲ ಆಹಾರದಲ್ಲಿ ಜೊತೆಗೆ ಈ ತೋಟಗಾರಿಕೆ ಹಣ್ಣುಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ಇವನ್ನ ಯಥೇಚ್ಛವಾಗಿ ತಗೊಂಡಾಗ ಆ ಪೌಷ್ಟಿಕತೆ ಕೊರತೆಯನ್ನ ನಾವು ನೀಗಿಸಬಹುದು. ಆ ನಿಟ್ಟಿನಲ್ಲಿ ನಾವು ಇದನ್ನ ಒತ್ತುಕೊಡ್ಲಿಕ್ಕೋಸ್ಕರ ಯಾವ್ಯಾವ ಬೆಳೆಯಲ್ಲಿ ಯಾವ್ಯಾವ ರೀತಿ ಪೌಷ್ಟಿಕತೆ ಇದೆ ಅನ್ನೋದನ್ನ ಅವರಿಗೆ ಪರಿಚಯ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಇದ್ರದ್ದೇ ಆದಂತ ಸಪರೇಟ್ ಮಳಿಗೆ ಇರ್ತದೆ ನಮ್ಮಲ್ಲಿ ಈ ಪೌಷ್ಟಿಕತೆ ಬಗ್ಗೆ ಅವರಿಗೆ ಅರಿವು ಮಾಡಿಕೊಡ್ಲಿಕ್ಕೆ. ಹಣ್ಣುಗಳನ್ನ ತರಕಾರಿಗಳ ಒಂದು ನಮ್ದು ಏನ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತೇಳಿ ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಇದೆ, ಆ ಒಂದು ಮಳಿಗೆನಲ್ಲಿ ಇದರ ಪ್ರಾಮುಖ್ಯತೆಯನ್ನು ನಾವು ತಿಳಿಸ್ಕೊಡ್ತೀವಿ. ಅದೇ ರೀತಿ ಆರ್ಥಿಕತೆ ಅಂತ ಹೇಳುದು ಈಗ ನೀವು ಹೇಳಿದ್ರೆ ಆದಾಯ ದ್ವಿಗುಣಗೊಳಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ಈ ಮೌಲ್ಯವರ್ಧನೆ ಮಾಡಲಿಕ್ಕೆ ನಮ್ಮ ಫುಡ್ ಟೆಕ್ನಾಲಜಿ ಕಾಲೇಜಿನ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಇದರದೇ ಆದಂಥ ವಿಶೇಷವಾದಂಥ ಮಳಿಗೆ ಹಾಕಿ ಅದರಲ್ಲಿ ಯಾವ ರೀತಿ ಆದಂಥ ಮೌಲ್ಯವರ್ಧನೆಯನ್ನು ಮಾಡ್ಬೋದು, ಯಾವ್ಯಾವ ಬೆಳೆಗೆ ಯಾವ್ಯಾವ ರೀತಿ ಈಗಾಗಲೇ ನಾವು ಮಾಡಿದ್ದೀವಿ ಏನೆಲ್ಲ ಮೌಲ್ಯವರ್ಧನೆ ಮಾಡ್ಬೋದು ಮತ್ತು ಇದರಿಂದ ಆದಾಯವನ್ನು ಯಾವ ರೀತಿ ಹೆಚ್ಚಿಸ್ಕೋಬೋದು, ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಈಗಾಗಲೇ ನಾವು ಏನು ಆ ತಾಂತ್ರಿಕತೆಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ ಆ ಒಂದು ತಾಂತ್ರಿಕತೆಗಳನ್ನು ಅಲ್ಲಿ ಮತ್ತು ಪ್ರಾಡಕ್ಟ್ಗಳನ್ನ ನಮ್ಮ ಈಗ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಸಂಶೋಧನಾ ಮತ್ತು ಕಾಲೇಜುಗಳು ಸಂಶೋಧನಾ ಕೇಂದ್ರಗಳಲ್ಲಿ ಕಾಲೇಜುಗಳಲ್ಲಿ ಏನು ಮಾಡಿದ್ದೀವಿ ಆ ಒಂದು ಪ್ರಾಡಕ್ಟ್ಗಳನ್ನ ಮತ್ತು ಆ ಫುಡ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಏನು ಇದುವರೆಗೂ ಡೆವಲಪ್ ಮಾಡಿದ್ದಾರೆ ಪ್ರಾಡಕ್ಟ್ಗಳು ಅವನ್ನೆಲ್ಲ ಅಲ್ಲಿ ನಾವು ನಮ್ಮ ಮಳಿಗೆನಲ್ಲಿ ಅದನ್ನು ಪ್ರದರ್ಶನವನ್ನು ಮಾಡ್ತೀವಿ. ಜೊತೆಗೆ ಇದರ ತಾಂತ್ರಿಕತೆಗಳನ್ನು ಸಹ ನಾವು ಅಲ್ಲಿ ಅವರಿಗೆ ರೈತರು ಬಂದವರಿಗೆ ಅದನ್ನು ನಾವು ತಿಳಿಸ್ಕೊಡ್ತೀವಿ. ಇದರಿಂದ ಯಾವ ರೀತಿ ನಾವು ಮೌಲ್ಯವರ್ಧನೆಯನ್ನು ಮಾಡ್ಬೋದು, ಮಾರುಕಟ್ಟೆಯನ್ನು ಮಾಡ್ಬೋದು, ಮಾರುಕಟ್ಟೆ ವ್ಯವಸ್ಥೆ ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಾವಲ್ಲಿ ವಿಶೇಷವಾದಂಥ. ಈಗಾಗಲೇ ಕುಲಪತಿ ಅವರೇ, ಕೆಲವು ಹಣ್ಣುಗಳು ಕೆಲವು ರೈತರು ಮತ್ತು ಯುವ ಜನಾಂಗ ಈಗ ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ದಾವೆ. ಈಗ ಬಾಳೆಹಣ್ಣು ಇರಬಹುದು ಅಥವಾ ದಾಳಿಂಬೆ ಹಣ್ಣು, ಮಾವಿನ ಹಣ್ಣು, ಇದೇ ಥರ ಎಲ್ಲ ಹಣ್ಣುಗಳು ವಿದೇಶಕ್ಕೆ ರಫ್ತು ಆದರೆ ಈ ಅಲ್ಲಿ ವಿದೇಶಗಳಿಂದ ಈಗಾಗಲೇ ಹತ್ತಾರು ಹಣ್ಣುಗಳು ನಮ್ಮ ದೇಶಕ್ಕೆ ಬರೋದು ನಾವು ನೋಡಿದ್ದೇವೆ. ಆದರೆ ನಮ್ಮ ಹಣ್ಣುಗಳು ಅಲ್ಲಿ ಹೋದಾಗ ಇನ್ನೂ ಜಾಸ್ತಿ, ಯಾಕಂದ್ರೆ ನಮ್ಮದು ಪ್ರಮಾಣ ಜಾಸ್ತಿ ಇದೆ. ಈ ಹಲಸು ಇರ್ಬೋದು, ಇದು ದೊಡ್ಡದು ಬೆಳೆ, ಇದು ಇಂಥವಕ್ಕೆಲ್ಲ ನಾವು ಜಾಸ್ತಿ ತಮ್ಮ ವಿಶ್ವವಿದ್ಯಾಲಯದ ವತಿಯಿಂದನೇ ಕ್ರಮ ತೆಗೆದುಕೊಳ್ತಾ ಹೋದರೆ ರೈತರಿಗೂ ಮತ್ತು ಯುವ ಜನಾಂಗಕ್ಕೂ ನಾವು ಇದು ಇನ್ನೂ ಚೆನ್ನಾಗಿ ಮಾಡ್ಬೋದು. ಅದೇ ಥರ ಈಗ ಮುಂಬರುವ ದಿನಗಳಲ್ಲೂ ಕೂಡ ನಮ್ಮ ಬೆಳೆಯುತ್ತಿರುವ ಜನಾಂಗಕ್ಕೆ ಆಹಾರದ ಭದ್ರತೆ ಒದಗಿಸುವ ದಿಶೆಯಲ್ಲೂ ಕೂಡ ತಮ್ಮ ವಿಶ್ವವಿದ್ಯಾಲಯ ಹಣ್ಣಿನ ಏನು ಅಭಿವೃದ್ಧಿಗೆ ಹಣ್ಣನ್ನು ಜಾಸ್ತಿ ಜಾಸ್ತಿ ಬೆಳಿಬೇಕು ಅನ್ನೋ ದಿಶೆಯಲ್ಲೂ ಕೂಡ ಕ್ರಮ ಹಾಕೊಂಡು ಇರ್ಬೋದಲ್ಲ. ಖಂಡಿತವಾಗೂ ಈ ಒಂದು ಈ ದಿಸೆಯಲ್ಲಿ ಈಗಾಗಲೇ ನಾವು ವಿಶ್ವವಿದ್ಯಾಲಯದಿಂದ ಎಫ್ ಪಿ ಒಗಳನ್ನ ಮಾಡ್ತಾ ಇದ್ದೀವಿ. ಅವರಿಗೆ ಈ ಎಲ್ಲ ಮಾಹಿತಿಯನ್ನ ಮಾರುಕಟ್ಟೆ ಯಾವ ರೀತಿ ಮಾಡಬೇಕು, ಇದನ್ನ ಹೆಂಗೆ ಸಂಘಟಕರಾಗಿ ಅದನ್ನ ರಫ್ತು ಮಾಡೋದು, ಅಥವಾ ಇಲ್ಲಿ ಡೊಮೆಸ್ಟಿಕ್ ಭಾರತ ಇದರ ಮಾರ್ಕೆಟ್ಗಳಿಗೆ ಮಿನಿಮಲ್ ಪ್ರೋಸೆಸ್ ಮಾಡಿ ಕಳಿಸ್ತಕ್ಕಂಥದ್ದು, ಬೇರೆ ದೇಶಗಳಲ್ಲಿ ಯಾವ ದೇಶಕ್ಕೆ ನಾವು ಯಾವ ರೀತಿ ಹಣ್ಣನ್ನ ಕಳಿಸಬೇಕು, ಅದು ಯಾವ ರೀತಿ ಕಂಡೀಷನ್ಸ್ ಇರ್ತದೆ, ಒಂದೊಂದು ದೇಶದ ಮಾರುಕಟ್ಟೆನಲ್ಲೂ ಒಂದೊಂದರ ಅವರ ರಿಕ್ವೈರ್ಮೆಂಟ್ ಬೇರೆ ಇರ್ತದೆ. ಅದ್ರ ಪ್ರಕಾರ ಅದನ್ನ ಯಾವ ಹಣ್ಣು ಯಾವ ಇದನ್ನ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಾವೀಗ ರೈತ ಬಾಂಧವರಿಗೆ ಕೊಡ್ತಾ ಇದೀವಿ. ಅಂದ್ರೆ ನಮ್ಮ ಮಾರುಕಟ್ಟೆ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಇಂದ ಅದನ್ನು ನಾವು ಒದಗಿಸ್ತಾ ಇದೀವಿ. ಈ ನಿಟ್ಟಿನಲ್ಲೇನೆ ಈಗ ನಮ್ಮ ಸಾಕಷ್ಟು ರೈತ, ಈಗ ನಮ್ದು ವಿಶ್ವವಿದ್ಯಾಲಯದ ವ್ಯಾಪ್ತಿ 24 ಜಿಲ್ಲೆ, ಆ ಜಿಲ್ಲೆನಲ್ಲಿ ಈಗ ಅಲ್ಲಿ ಪ್ರಗತಿಪರ ರೈತರನ್ನ ಯಾರು ತುಂಬಾ ಚೆನ್ನಾಗಿ ಏನು ಬೆಳೆ ಬೆಳೆದಿದ್ದಾರೆ ಅವ್ರನ್ನ ಗುರುತಿಸಿ ಈಗ ನಾವು ಪ್ರತಿ ಜಿಲ್ಲೆಗೊಬ್ಬರಂತೆ ನಾವು ಆಯ್ಕೆ ಮಾಡಿದ್ದೀವಿ. ಅವ್ರಿಗೆ ಪ್ರಸಸ್ತಿ ಪ್ರಶಸ್ತಿ ಪ್ರದಾನವನ್ನ ಈಗ ಮಂತ್ರಿಗಳ ಮುಖಾಂತರ ಅವರಿಗೆ ಈ ಒಂದು ತೋಟಗಾರಿಕೆ ಮೇಳದಲ್ಲಿ ಪ್ರತಿ ದಿವಸ ಎಂಟೆಂಟು ಜಿಲ್ಲೆ ರೈತ ಬಾಂಧವರಿಗೆ ನಾವು ಪ್ರಶಸ್ತಿ ಪ್ರದಾನವನ್ನ ಮಾಡ್ತಾ ಇದೀವಿ. ಆ ಒಂದು ಸಂದರ್ಭದಲ್ಲೇನೆ ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತ ಒಂದು ಸಂದರ್ಭ ಇದೆ. ಈ ದಿಸೆಯಲ್ಲಿ ನಾವು ಇವನ್ನೆಲ್ಲ ಹಮ್ಮಿಕೊಂಡಿದ್ದೀವಿ. ಕುಲಪತಿಯವರೇ, ಈಗ ವಿಶ್ವವಿದ್ಯಾಲಯ ಅಂದ ತಕ್ಷಣ ಈ ಕೃಷಿ ಇಲಾಖೆ ಮತ್ತೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇವುಗಳ ಜೊತೆಗೇನು ಕೂಡ ತಾವು ಜೊತೆ ಜೊತೆಗೆ ಹೆಜ್ಜೆ ಹಾಕ್ತಾ ಇರಬೇಕಲ್ಲ? ಖಂಡಿತವಾಗೂ, ಇದನ್ನ ನಾವು ಆಯೋಜನೆ ಮಾಡಿರೋದು ನಮ್ಮ ವಿಶ್ವವಿದ್ಯಾಲಯದ ಆಗಿದ್ರು ಕೂಡ ಇದಕ್ಕೆ ಈಗ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಮತ್ತೆ ಕೃಷಿ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳು ಒಗ್ಗೂಡಿ ನಾವು ಇದನ್ನ ಮಾಡ್ತಾ ಇರೋದು. ನಮ್ಮ ತೋಟಗಾರಿಕೆ ಮೇಳಕ್ಕೆ ಎಲ್ಲಾ ಇಲಾಖೆ, ಬಾಗಲಕೋಟೆನಲ್ಲಿರ್ತಕ್ಕಂತ ಎಲ್ಲ ಅಭಿವೃದ್ಧಿ ಇಲಾಖೆಗಳು, ತೋಟಗಾರಿಕೆ ಇಲಾಖೆ, ಕೃಷಿ ಮತ್ತೆ ಎಲ್ಲ ಅಭಿವೃದ್ಧಿ ಇಲಾಖೆಗಳು ಸೇರಿ ನಾವು ಒಟ್ಟಿಗೆ ತೋಟಗಾರಿಕೆ ಮೇಳವನ್ನ ಮಾಡ್ತಾ ಇದೀವಿ. ತುಂಬಾ ಸಂತೋಷ, ಈ ಒಂದು ಕೃಷಿ ತೋಟಗಾರಿಕೆ ಮೇಳವನ್ನ ಆಯೋಜಿಸ್ತಾ ಇದ್ದೀರಿ. ಹತ್ತಾರು ರೈತರಿಗೆ ಇದು ಪ್ರಯೋಜನ ಆಗ್ತದೆ, ಹತ್ತಾರು ಯುವ ಜನಾಂಗಕ್ಕೆ ಇದು ಪ್ರಯೋಜನ ಆಗ್ತದೆ. ಈ ಬಾರಿ ಕೃಷಿ ಮೇಳಕ್ಕೆ ಸಾಮಾನ್ಯವಾಗಿ ಅಂದಾಜು ಎಷ್ಟು ಲಕ್ಷ ನಮ್ಮ ರೈತ ಬಾಂಧವರು ಭೇಟಿ ಕೊಡಬಹುದು? ಕುಲಪತಿಯವರೇ, ನಾವು ಈ ಸರಿ ಸಾಕಷ್ಟು ಏನು ಎಲ್ಲ ರೈತರಿಗೂ ತಲುಪಲಿ ಒಂದು ದೃಷ್ಟಿಯಿಂದ ಸಾಕಷ್ಟು ಪಬ್ಲಿಸಿಟಿಯನ್ನ ಕೊಟ್ಟಿದ್ದೀವಿ. ನಾವು ಈ ಬಾರಿ 2 ಲಕ್ಷಕ್ಕಿಂತ ಹೆಚ್ಚು ರೈತರು ಈ ಒಂದು ತೋಟಗಾರಿಕೆ ಮೇಳಕ್ಕೆ ಬರುವ ನಿರೀಕ್ಷೆ ಇದೆ. ಅದರಿಂದ ನಾವು ಆಕಾಶವಾಣಿ ಮುಖಾಂತರ ನಾವು ರೈತರಿಗೆ ಕೇಳ್ಕೊಳ್ಳೋದೇನೆಂದ್ರೆ, ಈ ಎಲ್ಲ ನಾವು ಏನು ತೋಟಗಾರಿಕಾ ಮೇಳ ಮಾಡ್ತಕ್ಕಂತ ಉದ್ದೇಶನೇ ಅದು. ನಮ್ಮ ನಮ್ಮಲ್ಲಿ ಏನು ಈಗ ನಮ್ಮ ವಿಶ್ವವಿದ್ಯಾಲಯದಿಂದ ಆಗಿರ್ಬೋದು ಅಥವಾ ಬೇರೆ ಸಂಶೋಧನಾ ಕೇಂದ್ರದಲ್ಲಿ ಅಥವಾ ಪ್ರೈವೇಟ್ ಕಂಪನಿಯವರಾಗಿರ್ಬೋದು ಏನು ತಾಂತ್ರಿಕತೆ ಅಭಿವೃದ್ಧಿ ಆಗಿರುತ್ತೆ, ಆ ತಾಂತ್ರಿಕತೆಗಳನ್ನ ಪ್ರಾತ್ಯಕ್ಷಿಕೆಯನ್ನ ಮಾಡಿ ಈ ತಾಂತ್ರಿಕತೆಯನ್ನ ಅಭಿವೃದ್ಧಿ ಪಡಿಸಿಕೊಂಡು ಅಂದ್ರೆ ಬದಲಾವಣೆ ಆಗಬೇಕು. ಏನಿದೆ ಇದಕ್ಕಿಂತ ಹೆಚ್ಚಿನ ಒಂದು ಉತ್ಪಾದನೆ ಆಗಬೇಕಾಗಿದೆ ಮತ್ತೆ ಉತ್ಪಾದನೆ ವೆಚ್ಚವನ್ನ ಕಡಿಮೆ ಮಾಡ್ಕೋಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಎಲ್ಲಾ ತಾಂತ್ರಿಕತೆಗಳನ್ನ ನಾವು ಈಗ ಅಲ್ಲಿ ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದು. ಅದರಿಂದ ರೈತ ಬಾಂಧವರು ಈ ಒಂದು ತೋಟಗಾರಿಕಾ ಮೇಳಕ್ಕೆ ಆಗಮಿಸಿ ಆ ಹೊಸ ಹೊಸ ಏನು ತಾಂತ್ರಿಕತೆ ಆವಿಷ್ಕಾರಗಳಾಗಿದಾವೆ ಅದ್ರ ಬಗ್ಗೆ ಅವರು ಒಂದ್ಸರಿ ನೋಡಿ, ಹೂವಿನ ಬೆಳೆ ಬೆಳೆತಕ್ಕಂಥವ್ರು ಯಾವ ಹೂವನ್ನ ಬೆಳೆದ್ರೆ ಹೆಚ್ಚು ಆದಾಯ ಬರುತ್ತೆ, ಈ ಹೊಸ ತಳಿ ಯಾವ ರೀತಿ ಬದಲಾವಣೆ ಆಗಿದೆ, ಹೊಸ ತಳಿಯನ್ನ ಅಳವಡಿಸ್ಕೊಂಡಾಗ ಎಷ್ಟು ಇಳುವರಿ ಜಾಸ್ತಿ ಆಗುತ್ತೆ. ಅದೇ ರೀತಿ ತರಕಾರಿ ಬೆಳೆಗಳಲ್ಲಿ ಕೆಲವು ಸರಿ ಏನಾಗ್ತದೆ, ಬರೀ ತಳಿಯನ್ನ ಬದಲಾವಣೆ ಮಾಡ್ಕೊಂಡಾಗ 10% to 20% ಇಳುವರಿ ಜಾಸ್ತಿ ಆಗ್ತಕ್ಕಂಥದ್ದು, ಅಷ್ಟು ಆದಾಯ ಜಾಸ್ತಿ ಆಗ್ತಕ್ಕಂತ ಸಂದರ್ಭ ಇದೆ. ತುಂಬಾ ಖುಷಿ ಆಗ್ತದೆ ಕುಲಪತಿಗಳೇ, ಈ ಬಾರಿಯ ಬಾಗಲಕೋಟೆಯ ತೋಟಗಾರಿಕಾ ಮೇಳದಲ್ಲಿ ತಾವು ಖುಷಿಯಿಂದ ಅಗ್ದಿ ಸಂಭ್ರಮದಿಂದ ನಮ್ಮ ರೈತ ಸಮುದಾಯವನ್ನ ತಾವು ಆಹ್ವಾನಿಸ್ತಾ ಇದ್ದೀರಿ. 10,000 ಸಂಖ್ಯೆಯಲ್ಲಿ ಈ ಒಂದು ತೋಟಗಾರಿಕೆ ಮೇಳಕ್ಕೆ ಆಗಮಿಸಿ ನಿಮಗೆ ಬೇಕಾದ ಮಾಹಿತಿಯನ್ನ ಅಲ್ಲಿ ನೀಡಲಾಗ್ತಾ ಇದೆ. 10 ಉಪಕರಣಗಳ ಬಗ್ಗೆ ಮಾಹಿತಿಯನ್ನ ನೀಡಲಾಗ್ತದೆ. ನೀವು ಕೂಡ ಭಾಗವಹಿಸಿ ನಿಮ್ಮ ಜನರನ್ನು ಕೂಡ ಕರ್ತನಿ, ಆಜುಬಾಜು ರೈತರು ಕೂಡ ಈ ಒಂದು ಮೇಳದಲ್ಲಿ ಭಾಗವಹಿಸಿ ಹೆಚ್ಚಿನ ಪ್ರಯೋಜನ ಪಡ್ಕೊಳ್ಳಿ ಅನ್ನೋದು ನಮ್ಮ ಆಕಾಶವಾಣಿಯ ಹಾರೈಕೆ ಕೂಡ. ಎಲ್ಲರಿಗೂ ನಮಸ್ಕಾರ ಕುಲಪತಿಯವರೇ, ತಮಗೂ ಕೂಡ ನಮಸ್ಕಾರ. ನಮಸ್ಕಾರ. ಬಾಗಲಕೋಟೆ ತೋಟಗಾರಿಕಾ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಮೇಳ 2024 ಕುರಿತು ಮಾಹಿತಿಯನ್ನು ನೀಡಿದವರು ಬಾಗಲಕೋಟೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾ ವಿಷ್ಣುವರ್ಧನ್ ಅವರು. ಇವರೊಂದಿಗೆ ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನು ಮುಂದೆ ತುರ್ವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಚಂದ್ರಶೇಖರಯ್ಯ ಹಾಗೂ ತಂಡದವರಿಂದ ತತ್ವ ಪದವನ್ನು ಆಲಿಸುವಿರಿ. ಕರ್ನಾಟಕ.